ಸಂಘದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕರಾವಳಿ ಉತ್ಸವದ ಕುರಿತು ಮಾಹಿತಿ ನೀಡಿದ ಅವರು, ನಾಳೆ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಲಿದ್ದಾರೆ ಎಂದು ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕ್ರೀಡಾ ಮೀಸಲಾತಿ ಅಡಿಯಲ್ಲಿ ಸರ್ಕಾರಿ ಉದ್ಯೋಗ ನೇಮಕಾತಿಗೆ ಜನವರಿಯಲ್ಲಿ ಆದೇಶ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ರಾಜ್ಯಾದ್ಯಂತ ಪಲ್ಸ್ ಪೋಲಿಯೋ ಅಭಿಯಾನ, ವಿವಿಧೆಡೆ ಹಲವು ಸಚಿವರು ಹಾಗಿ. ಮಳವಳ್ಳಿಯ ಶಿವರಾತ್ರಿ ಶ್ರೀಗಳ 1066ನೇ ಜಯಂತೋತ್ಸವಕ್ಕೆ ತೆರೆ, ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಭಾಗಿ. ವ್ಯಕ್ತಿಯ ಸ್ವಾತಂತ್ರ್ಯ ಹರಣ ಮಾಡಲು ದ್ವೇಷ ಭಾಷಣ ನಿಯಂತ್ರಣ ಕಾನೂನನ್ನು ರಾಜ್ಯ ಸರ್ಕಾರ ಜಾರಿಗೆ ತಂದಿದೆ, ಸಂಸದ ಬಸವರಾಜ ಬೊಮ್ಮಾಯಿ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ. ಇದನ್ನು ಮೊಬೈಲ್ ಚಾರ್ಜ್ ಮಾಡೋಕಿತ್ತು, ಬುದ್ಧಿ ಚಾರ್ಜ್ ಮಾಡೋ. ಹೀಗೆ ಪಬ್ಲಿಕ್ ಪೋರ್ಟ್ ನಿಂದ ಚಾರ್ಜ್ ಮಾಡಿದ್ರೆ ಪರ್ಸನಲ್ ಡೇಟಾ ಆಗುತ್ತೆ ಪಬ್ಲಿಕ್. ನೋಡಿದ್ಯಾ ಅಪ್ಪ, ಒಂದ್ ನಿಮಿಷ, ನಾನ್ ಪೇ ಮಾಡ್ತೀನಿ. ನೋ ಸಿಗ್ನಲ್. ಈಗೇನ್ ಮಾಡ್ತೀಯಾ? ಫ್ರೀ ವೈಫೈ ಇದೆಯಲ್ಲ. ಪೆದ್ದು ಸುಧಾರಿಸ್ಕೋ. ಪೇಮೆಂಟ್ಸ್ ಗಾಗಿ ನೋ ಓಪನ್ ವೈಫೈ ಅಂದ್ರೆ ಫ್ರಾಡ್ ಗೆ ಮಾಡಿ. ಬೈ ಬೈ. ಆರ್ಬಿಐ ಹೇಳುತ್ತೆ, ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ. ಇದು ಆಕಾಶವಾಣಿಯ ಕಲಬುರಗಿ ಕೇಂದ್ರ. ಸಮಯ 6:50. ಕೃಷಿರಂಗ. ನಮ್ಮ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿ. ನಮ್ಮ ಇವತ್ತಿನ ಕೃಷಿರಂಗದಲ್ಲಿ ಮೊದಲಿಗೆ ಎಂದಿನಂತೆ ನಿತ್ಯ ಮೇಘ ಸಂದೇಶ, ಆನಂತರ ಹೋಮಿಯೋ ಕೃಷಿ, ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಬಳಕೆ ಕುರಿತು ರೈತರ ಪ್ರಯೋಗಗಳ ಮೇಲೆ ಬೆಳಕು ಚೆಲ್ಲುವ ನವೋನ್ವೇಷಣಾ ಸರಣಿಯಲ್ಲಿ ತೊಗರಿ, ಈರುಳ್ಳಿ ಹಾಗೂ ಮೆಣಸಿನಕಾಯಿ ಬೆಳೆಗಳಲ್ಲಿ ಹೋಮಿಯೋ ಕೃಷಿ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ತೋನಶಾಳ ಗ್ರಾಮದ ರೈತರಾದ ಶ್ರೀಶೈಲ ಹಳಕಟ್ಟಿ ಅವರೊಡನೆ ಸಂದರ್ಶನ. ಆನಂತರ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಮಹತ್ವ ಕುರಿತು ಕೃಷಿ ಉಪಕರಣಗಳ ಸಂಶೋಧಕರಾದ ಗಿರೀಶ್ ಭದ್ರಗೊಂಡ ಅವರೊಡನೆ ಮಾತುಕತೆ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಸಿದ್ರಾ ಎನ್ ಸಾಳಂಕೆ. ಆನಂತರ ಮಿನಿ ಮಾಹಿತಿ ಮತ್ತು ಕಿರು ರೂಪಕ ಹಸಿರೆಲೆ ಗೊಬ್ಬರ ಮತ್ತು ಮಾರುತೆಪ್ಪ ಭಜಂತ್ರಿ ಹಾಗೂ ಸಂಗಡಿಗರಿಂದ ಸನಾದಿವಾದನ ಕೇಳುವಿರಿ. ಈಗ ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು, ಆನಂತರ ನಿತ್ಯ ಮೇಘ ಸಂದೇಶ ಮೂಡಿ ಬರಲಿದೆ. ಸಿಪಿ ಗ್ರಾಮ್ಸ್ ಸೆಂಟ್ರಲೈಸ್ಡ್ ಪಬ್ಲಿಕ್ ಗ್ರೀವೆನ್ಸ್ ರಿಡ್ರೆಸಲ್ ಅಂಡ್ ಮಾನಿಟರಿಂಗ್ ಸಿಸ್ಟಮ್. ಯೇ ಹರ್ ಭಾರತೀಯ ನಾಗರಿಕ ಕಿ ಶಿಕಾಯತ್ ಪರ್ ತ್ವರಿತ ಕಾರ್ಯವಾಹಿ ಕಿ ಗ್ಯಾರಂಟಿ ಕಾ ಪೋರ್ಟಲ್. ಸಿಪಿ ಗ್ರಾಮ್ಸ್ ಏಕ ಐಸೀ ವಿಶ್ವಸನೀಯ ಪ್ರಣಾಲಿ ಜೋ ಪ್ರತ್ಯೇಕ ನಾಗರಿಕ ಕೋ ಸಶಕ್ತ ಬನಾತಿ ಹೈ ಔರ್ ಸುಶಾಸನ್ ಕೆ ಹರ್ ಸ್ತರ್ ಪರ್ ಅಧಿಕಾರಿಯೋ ಕೆ ಜವಾಬ್ದೇಹಿ ಸುನಿಶ್ಚಿತ್ ಕರ್ತಿ ಹೈ. ಸಿಪಿ ಗ್ರಾಮ್ಸ್ ಸಂವೇದನಶೀಲ್ ಅಸರ್ದಾರ್ ಜವಾಬ್ದೇಹ್. ಆಜ್ ಹಿ ಲಾಗಿನ್ ಕರೇ ಸಿಪಿ ಗ್ರಾಮ್ಸ್. ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ.

ಕೇಳಿ. ಹೋಮಿಯೋ ಕೃಷಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇವತ್ತಿನ ಈ ಕಾರ್ಯಕ್ರಮದೊಳಗೆ ತೊಗರಿ, ಈರುಳ್ಳಿ ಹಾಗೂ ಮೆಣಸಿನಕಾಯಿ ಬೆಳೆಗಳಲ್ಲಿ ಹೋಮಿಯೋ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ತೋನ್ಶಾಳ ಗ್ರಾಮದ ರೈತರಾದ ಶ್ರೀಶೈಲ್ ಹಳಕಟ್ಟಿ ಅವರೊಂದಿಗಿನ ಸಂದರ್ಶನ, ನಂತರ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಮಹತ್ವ ಕುರಿತು ಕೃಷಿ ಉಪಕರಣಗಳ ಸಂಶೋಧಕರಾದ ಗಿರೀಶ್ ಭದ್ರಗೊಂಡ್ ಅವರೊಡನೆ ಆತ್ಮೀಯ ಮಾತುಕತೆಯನ್ನ ಆಲಿಸೋಣ. ನಡೆಸಿಕೊಡುವವರು ಸಿದ್ರಾಯ್ ಎನ್ ಸಾಳುಕೆ. ಮೊದಲಿಗೆ ಕೇಳಿ, ತೊಗರಿ, ಈರುಳ್ಳಿ ಹಾಗೂ ಮೆಣಸಿನಕಾಯಿ ಬೆಳೆಗಳಲ್ಲಿ ಹೋಮಿಯೋ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ತೋನ್ಶಾಳ ಗ್ರಾಮದ ರೈತರಾದ ಶ್ರೀಶೈಲ್ ಹಳಕಟ್ಟಿ ಅವರೊಂದಿಗಿನ ಸಂದರ್ಶನ. ಇವರನ್ನ ಸಂದರ್ಶಿಸುವವರು ಸಿದ್ರಾಯ್ ಎನ್ ಸಾಳುಂಕೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಆತ್ಮೀಯರೇ, ಇವತ್ತು ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ತೊನಶಾಳ ಗ್ರಾಮದ ರೈತರಾಗಿರುವಂತಹ ಶ್ರೀಶೈಲ್ ಹಳಕಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಇವರು ವಿಶೇಷವಾಗಿ ತೊಗರಿ, ಈರುಳ್ಳಿ, ಜೋಳ, ಗೋಧಿ ಮತ್ತು ಮೆಣಸಿನಕಾಯಿ ಬೆಳೆಗಳನ್ನು ಬೆಳೆದು ಇಳುವರಿಯನ್ನ ಪಡಿತಾ ಇದ್ದಾರೆ. ಇವರು ಹೋಮಿಯೋ ಔಷಧಿಗಳನ್ನು ಬಳಸಿಕೊಂಡು ತೊಗರಿ, ಈರುಳ್ಳಿ, ಜೋಳ, ಗೋಧಿ ಮತ್ತು ಮೆಣಸಿನಕಾಯಿಯನ್ನ ಬೆಳೀತಾ ಇದ್ದಾರೆ. ಇವರನ್ನ ಮಾತಾಡಿಸಿ ಅವರ ಅನುಭವವನ್ನ ನಮ್ಮ ರೈತರೊಂದಿಗೆ ಹಂಚಿಕೊಳ್ಳೋಣ ಅಂತ. ಶ್ರೀಶೈಲ್ ಹಳಕಟ್ಟಿ ಅವರೇ, ತಮಗೆ ಆತ್ಮೀಯವಾದ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಸರ್, ತಮ್ಮ ಶಿಕ್ಷಣ ಏನಾಗಿದೆ? ನಮ್ದು ಡಿಪ್ಲೊಮಾ ಆಗಿದೆ. ತಾವು ಕೃಷಿ ಕಡೆ ಯಾಕೆ ಮುಖ ಮಾಡಿದ್ರಿ? ಡಿಪ್ಲೊಮಾ ನಂತರ ನಾನೊಂದು 20-25 ವರ್ಷದಿಂದ ಬಿಸ್ನೆಸ್ ನಲ್ಲಿ ಇದ್ದೀನಿ. ಈಗ ಪ್ಲೈವುಡ್ ಅಂಡ್ ಹಾರ್ಡ್ವೇರ್ ನ ಬಿಸ್ನೆಸ್ ಮಾಡ್ತಾ ಇದೀವಿ. ಜೊತೆಗೆ ಯಾಕೋ ನಮ್ಗೆ ಒಲವು ಬರ್ತಾ ಇತ್ತು ಅಂದ್ರೆ, ನಮ್ದು 30-35 ವರ್ಷದಿಂದ ನಮ್ದು ಕೃಷಿ ಭೂಮಿ ಇದೆ, ಅದ್ರ ಬಗ್ಗೆ ನಮ್ಗೆ ಅನುಭವ ತಗೋಣ ಅಂತ ಹೇಳಿ ಅದ್ರ ಕಡೆ ಒಲವು ಜಾಸ್ತಿ ಆಗಿ ಗಿರೀಶ್ ಭದ್ರಣ್ಣ ಅವ್ರ ಜೊತೆಗೆ ನಾನು ಮೊದ್ಲಿಂದ ಕಾಂಟ್ಯಾಕ್ಟ್ ನಲ್ಲಿ ಇದ್ದೇನೆ. 30-35 ವರ್ಷದಿಂದ ಕಾಂಟ್ಯಾಕ್ಟ್ ನಲ್ಲಿ ಇದ್ದೇನೆ ಅವ್ರಿಗೆ. ಈಗ ಅವ್ರದ್ದು ನಮ್ಗೆ ಸಹಾಯದಿಂದ ಕೃಷಿಯಲ್ಲಿ ಬಂದೆ ನಾನು. ಕೃಷಿ ಅಂದ್ರೆ ನಮ್ಗೆ ಆಕ್ಚುಲಿ ನಮ್ಗೆ ಅನುಭವ ಏನೂ ಇಲ್ಲ. ನೆಗ್ಲಾ ಅಂದ್ರೆ ಗೊತ್ತಿಲ್ಲ, ಹರಗೋದಂದ್ರೆ ಗೊತ್ತಿಲ್ಲ, ಯಾವ್ದು ಇನ್ನು ಅದ್ರ ಬಗ್ಗೆ ಒಟ್ಟೆ 1% ನಮ್ಗೆ ಇನ್ನು ಗೊತ್ತಿಲ್ಲ. ನಂತರ ನಮ್ಗೆ ಗಿರೀಶ್ ಅವ್ರದ್ದು ಸಹಾಯದಿಂದ ಅದ್ರ ಬಗ್ಗೆ ನಾನು ಎಲ್ಲ ತಿಳ್ಕೊಂಡೆ ಅಂತ. ನಮ್ಮ ಆಜುಬಾಜು ಇದ್ದಂತ ನಮ್ಮ ರೈತ ಬಾಂಧವರೆಲ್ಲರೂ ನಮ್ಗೆ ಅದನ್ನ ಸಹಾಯ ಮಾಡಿದ್ರಲ್ಲೇ, ಯಾವ ರೀತಿ ಮಾಡ್ಬೇಕು, ಏನ್ ಮಾಡ್ಬೇಕು, ಏನ್ ಬೆಳಿಬೇಕು ಎಲ್ಲಾದ್ರು ಹೇಳಿದ್ರು. ಆ ಪ್ರಕಾರ ನಾವು ಮಾಡ್ತಾ ಇದೀವಿ ಈಗ. ಅಂದ್ರೆ ನೀವು 1 ವರ್ಷದಿಂದ ಈ ಕೃಷಿ ಕಡೆ ಬಂದ್ರಿ ಅಂತ ಹೇಳ್ತಾ ಇದ್ರಿ ತಾವು. ಅಂದ್ರೆ ನಿಮ್ದು ಎಷ್ಟು ಎಕರೆ ಹೊಲ ಐತ್ರಿ? ನಮ್ದು 28 ಎಕರೆ ಇದೆ. 28 ಎಕರೆ ಏನ್ ಬೆಳೀತಾ ಇದ್ರಿ ತಾವು? 28 ಆಲ್ಮೋಸ್ಟ್ ನಮ್ದು ಒಂದು 18-20 ಎಕರೆ ನಾವು ತೊಗರಿ ಮಾಡ್ತಾ ಇದೀವಿ. ನಂತರ ಒಂದು 7-8 ಎಕರೆ ನಾವು ಉಳ್ಳಾಗಡ್ಡಿ ಮಾಡಿದೀವಿ, ಅದರಲ್ಲೇ ಜೋಳ ಹಾಕಿದೀವಿ, ನಂತರ ಒಂದಿಷ್ಟು ಮೆಣಸಿ ಹಾಕಿದೀವಿ, ನಂತರ ಸ್ವಲ್ಪ ನೀರು ಹರಿವಿದ್ದ ಜಾಗದಲ್ಲಿ ನಾವು ಗೋಧಿ ಹಾಕಿದೀವಿ. ಸರಿ ಸರ್, ತುಂಬಾ ಸಂತೋಷ. ಅದೇ ರೀತಿ ತೊಗರಿಯನ್ನ ಬೆಳೆದಿನಿ ಅಂತ ಹೇಳ್ತಾ ಇದ್ರಿ, ಈ ತೊಗರಿಯಲ್ಲಿ ನೀವು ಸಾವಯವ ರೂಪದಲ್ಲಿ ಮಾಡಿದ್ರೆ ಇಲ್ಲ ರಾಸಾಯನಿಕದಲ್ಲಿ ಬೆಳೀತಾ ಇದ್ರಿ? ಇಲ್ಲ, ಎಲ್ಲ ಸಾವಯವ ರೂಪದಲ್ಲಿ ಮಾಡ್ತಾ ಇದ್ರಿ. ಅದೇ ಗಿರೀಶ್ ಅವರು ನಮ್ಗೆ ಅದ್ರ ಬಗ್ಗೆ ನನಗೆ ಮಾಹಿತಿ ಕೊಡ್ತಾ ಇದಾರೆ, ಅದೇ ರೀತಿ ನಾವು ಅದನ್ನ ಸಾವಯವದಲ್ಲಿ ಮಾಡ್ತಾ ಇದ್ದೀವಿ. ಅಂದ್ರೆ ಈ ಹೋಮಿಯೋ ಕೃಷಿ ಔಷಧಿ ಕೃಷಿಯನ್ನ ಮಾಡ್ತಾ ಇದ್ರಿ ಅಂತ ಹೇಳ್ತಾ ಇದ್ರಿ. ಈ ತೊಗರಿಯನ್ನ ನೀವು ಬೆಳಿಬೇಕಾದ್ರೆ ಮುಂಚೆ ಬೀಜೋಪಚಾರ ಯಾವ ರೀತಿ ಮಾಡಿದ್ರಿ? ಬೀಜೋಪಚಾರ ಹೋಮಿಯೋ ಔಷಧಿ ಕೊಟ್ಟಿದ್ದಾರೆ. ಔಷಧಿನ ತೊಗರಿ ಬೀಜದಲ್ಲಿ ಮಿಕ್ಸಪ್ ಮಾಡಿ ಒಂದು 1/2 ತಾಸನ್ನು ಒಣ ಹಾಕಿ ನಂತರ ಅದನ್ನ ನಾವು ಟ್ರ್ಯಾಕ್ಟರ್ ಮುಖಾಂತರ ಬಿತ್ತಿದೀವಿ. ಬಿತ್ತನೆ ಮಾಡಿದ್ರಿ? ಹೌದು. ಸಾಲಿನಿಂದ ಸಾಲಿಗೆ ಮತ್ತು ಬೀಜದಿಂದ ಬೀಜಕ್ಕೆ ಎಷ್ಟು ಅಂತರವನ್ನು ಇಟ್ಟಿರಿ ತಾವು? ಸಾಲಿನಿಂದ ಸಾಲಿ 48 ಇಂಚ್ ಇದೆ, ಬೀಜದಿಂದ ಬೀಜ ಆಲ್ಮೋಸ್ಟ್ ಒಂದು 15 ಇಂಚ್ ಇರಬಹುದು ಅಂತ ಅನಿಸ್ತಾ ಇದೆ. ಅದೇ ರೀತಿ ತಾವು ತೊಗರಿಯನ್ನು ಬೆಳೀತಾ ಇದ್ರಿ, ಆ ತೊಗರಿಯಲ್ಲಿ ಈಗ ತುದಿ ಚೂಟೋದು ಅಂತ ಹೇಳ್ತಾರಲ್ಲ, ಚೂಟಿದ್ರಿ? ಅದು ಚೂಟೋದ ಈಸಲ ನಮ್ಗೆ ಇದು ಸಿಗ್ಲೇ ಇಲ್ಲ. ಆ ಟೈಮ್ನಲ್ಲಿ ನಮ್ಗೆ ಮಳೆ ಜಾಸ್ತಿ ಆಗೋದ್ರಿಂದ ನಮ್ಗೆ ಅದು ಅನಾನುಕೂಲ ಆಯ್ತು. ಆಕ್ಚುಲಿ ಚೂಟಬೇಕಾಗಿತ್ತು ನಮ್ಗೆ. ಆ ತರ ಅದನ್ನೆಲ್ಲ ನಮ್ಗೆ ಪ್ರಯತ್ನ ಮಾಡಿ ಇದು ಮಾಡ್ತಾ ಇದ್ವಿ. ಮಳೆ ಜಾಸ್ತಿ ನಮ್ದು ಎರಿಭೂಮಿ ಇರೋದ್ರಿಂದ ಹೋಗ್ಲಿಕ್ಕೆ ಆಗ್ಲಿಲ್ಲ ನಮ್ಗೆ, ಒಳಗಡೆ ಜಾಸ್ತಿ ಇದು ಆಗೋದ್ರಿಂದ ಅದನ್ನ ಮಾಡಲಿಲ್ಲ. ಈ ವರ್ಷ ಅದನ್ನ ತೊಗರಿ ಚೂಟೋದು ಕುಡಿ ಚೂಟೋದನ್ನು ಮಾಡಲಿಲ್ಲ. ಅದೇ ಸರ್, ಈಗ ತಾವು ತೊಗರಿಯನ್ನು ಬೆಳೀತಾ ಇದ್ದೀರಿ ಅಂತ ಹೇಳಿದ್ರಿ, ಈಗ ನೀವು ಮುಂಚೆ ಏನಾದರೂ ಕೃಷಿ ಮಾಡುವ ಹೊತ್ತಿನಾಗ ಆ ಭೂಮಿಗೆ ಏನಾದ್ರೂ ರಾಸಾಯನಿಕ ಬಳಸ್ತಾ ಇದ್ರ ಅಥವಾ ಸಾವಯವ? ಇಷ್ಟು ವರ್ಷದಲ್ಲಿ ರಾಸಾಯನಿಕ ಮಾಡ್ತಾ ಇದ್ವಿ, ಮೊದಲನೇ ಸಲ ನಾವು ಹೋಮಿಯೋ ಕೃಷಿ ಮಾಡ್ತಾ ಇದೀವಿ. ಈಗ ನೀವು ತೊಗರಿ ಬೆಳೆದಿನಿ ಅಂತ ಹೇಳಿದ್ರಿ, ಆಲ್ರೆಡಿ ಈಗ ಏನಾಗೈತಿ ಈ ಟೈಮಲ್ಲಿ ಈಗ ಕಾಳುಗಳಿಗೆ ಬಿರುಸಾಗ್ಯಾವ ಮತ್ತೀಗ ರಾಶಿಯ ಹಂತದಲ್ಲಿ ಐತಿ ತೊಗರಿ. ಆದ್ರೆ ಮುಂಚೆ ಇರುವಂತಹ ನಿಮ್ಮ ತೊಗರಿ ಗಿಡಗಳಿಗೆ ಅಂದ್ರೆ ನಿಮ್ಮ ಹೊಲದ ಪಕ್ಕದಲ್ಲಿರುವಂತಹ ತೊಗರಿ ಗಿಡಗಳಿಗೆ ನಿಮ್ಮ ಹೊಲದಲ್ಲಿರುವಂತಹ ತೊಗರಿ ಗಿಡಗಳಿಗೆ ಏನಾದ್ರೂ ವ್ಯತ್ಯಾಸ ಕಾಣಬಹುದಲ್ಲ? ವ್ಯತ್ಯಾಸ ಅದನ್ನ ಎರಡು ಕಂಪೇರ್ ಮಾಡಿದ್ರೆ ಈ ಪ್ರೆಸೆಂಟ್ ನಮ್ಗೆ ಜಾಸ್ತಿ ವ್ಯತ್ಯಾಸ ಅನಿಸ್ತಾ ಇಲ್ಲ, ಯಾಕಂದ್ರೆ ಕಾಲ ಎಲ್ಲ ತುಂಬಿದೆ. ಅವ್ರ ಜೊತೆ ಕಂಪೇರ್ ಮಾಡಿ ನೋಡಿದೀನಿ ನಾನು, ಅವ್ರದ್ದು ತೊಗರಿ ನೋಡಿದೀನಿ ನಮ್ದು ತೊಗರಿ ನೋಡಿ, ಆಲ್ಮೋಸ್ಟ್ ಸೇಮ್ ಇದೆ. ಈಗ ಸೇಮ್ ಇದೆ, ಜಾಸ್ತಿ ಏನಂದ್ರೆ ಮಳೆ ಬಂದ ಈಗ ನೆಟೆ ರೋಗ ಅಂತ ಬರ್ತಾ ಇರತ್ತಲ್ಲ, ಆ ತರ ಕೆಲವೊಂದು ಇಷ್ಟು ರೈತರ ಹೊಲಗಳಲ್ಲಿ ಹಾಳಾಗೈತಿ. ಮತ್ ಅದೇ ರೀತಿ ತೊಗರಿಗಳಲ್ಲಿ ಏನಾಗ್ಬಿಟ್ಟೈತೆ ಅಂದ್ರೆ ಮಳೆ ಜಾಸ್ತಿ ಆಗಿರೋ ವಾತಾವರಣದ ವೈಪರೀತ್ಯದಿಂದ ಬಡ್ಡು ಗಿಡಗಳು ಅಂತ ಹೇಳ್ತಾರಲ್ಲ, ಕಾಯಿನೇ ಆಗಿಲ್ಲ ಕೆಲವೊಂದಿಷ್ಟು ರೈತರ ಹೊಲದಲ್ಲಿ, ತಮ್ಮ ಹೊಲದಲ್ಲಿ ಆದ್ರೆ ಕಂಡು ಬಂದಿಲ್ಲ ಆ ತರ ನಮ್ಗೆ ಕೀಡೆ ಆಗುದಾಯ್ತು ಅಥವಾ ಗೊಡ್ಡು ಬಿಡುತ್ತೆ ಯಾವ್ದು ಕಂಡು ಬಂದಿಲ್ಲ. ಅಂದ್ರೆ ಈ ಹೋಮಿಯೋ ಕೃಷಿದಿಂದ ತಮಗೆ ಅಂತ ಯಾವ್ದು ತೊಂದರೆ ಕಂಡು ಬಂದಿಲ್ಲ ಅಂತ ಹೇಳ್ತಾ ಇದ್ದೆ. ತೊಗರಿಯಲ್ಲಿ ಈಗ ಕೀಟಬಾಧೆ ಅಂತ ಇರುತ್ತೆ, ಅದಕ್ಕಾದ್ರೆ ಸ್ಪ್ರೇಗಳನ್ನ ಈಗ ರಾಸಾಯನಿಕ ಬಳಸಿದ್ರೆ ಅಥವಾ ಹೋಮಿಯೋ ಕೃಷಿ ಪ್ರಕಾರ ಮಾಡ್ತಾ ಇದ್ರೆ ಈ ಹೋಮಿಯೋ ಔಷಧಿ ಮಾಡ್ತಾ ಇದ್ರೆ ಹೋಮಿಯೋ ಔಷಧಿಗಳನ್ನ ಬಳಸಿದ್ರೆ ಅದರಲ್ಲಿ ಕಾಳುಗಳು ಯಾವ ರೀತಿ ದಪ್ಪ ಅಥವಾ ಕಂದುಗಳದ ಏನಾದ್ರು ಕಂಡು ಬಂತ? ಇಲ್ಲ ಆ ತರ ಏನಿಲ್ಲ ರೀ. ಈಗ ಒಂದು ಒಳ್ಳೆ ಈಗ ಬೇರೆ ಯಾರು ತೋರಿಸಿದ್ರು ಇಲ್ಲ ನಿಮ್ದು ಬೆಳೆ ಒಳ್ಳೇದಿದೆ ಅಂತ ಹೇಳ್ತಾ ಇದಾರೆ. ಅಂದ್ರೆ ಬೇರೆ ರೈತರು ನಿಮ್ ಹೊಲಗಳನ್ನ ನೋಡಿ ನೋಡಿದ್ರೆ ಒಳ್ಳೆ ಬೆಳೆಯಿದೆ ಅಂತ ಹೇಳ್ತಾ ಇದಾರೆ, ಒಳ್ಳೆ ಬೆಳೆಯಿದೆ ಅಂತ ಹೇಳ್ತಾ ಇದಾರೆ. ಅದೇ ರೀತಿ ನೀವು ಈರುಳ್ಳಿನೂ ಬೆಳೆದಿನಿ ಅಂತ ಹೇಳಿದ್ರಿ, ಅದನ್ನ ಯಾವ ತರ ಬೀಜೋಪಚಾರ ಮಾಡಿದ್ರಿ? ಅದ್ರ ಜೊತೆಗೆ ಮೆಣಸಿನಕಾಯಿನು ಬೆಳೆದಿನಿ ಅಂತ ಹೇಳಿದ್ರಿ. ಹೌದು, ಅದೇ ತರ ಮಾಡಿದೀವಿ. ನಮ್ದು ಉಳ್ಳಾಗಡ್ಡಿ ಬೀಜದಲ್ಲಿ ಸೇಮ್ ನಮ್ದು ಬೀಜೋಪಚಾರದ ಔಷಧ ತಗೊಂಡು ಅದರಲ್ಲಿ ಮಿಕ್ಸ್ಅಪ್ ಮಾಡಿ ಸೇಮ್ ಅದರ ತಸ್ ನಾವು ಒಂದು ಒಣೆ ಹಾಕಿ ಸೇಮ್ ಇದಕ್ಕೆ ತೊಗರಿ ಯಾವ ತರ ಮಾಡಿದ್ವಿ ಅದೇ ತರ ಇದಕ್ಕೆ ಮಾಡ್ಕೊಂಡಿದೀವ್ರಿ. ಅಂದ್ರೆ ಈರುಳ್ಳಿ ಮತ್ತು ಮೆಣಸಿನ ಬೀಜಗಳು ಎರಡು ಮಿಕ್ಸ್ ಮಾಡಿ ಬಿತ್ತಿದ್ರ ನೀವು? ಅಂದ್ರೆ ನಾವು ಮಿಕ್ಸ್ಅಪ್ ಮಾಡೋದು ಇದೊಂದು ಮಾತ್ರ, ಯಾವ್ದು ಉಳ್ಳಾಗಡ್ಡಿ ಬೀಜ ಮಾತ್ರ ನಾವು ಇದು ಮಾಡಿದ್ವಿ, ಮೆಣಸಿನ ಬೀಜ ಜಸ್ಟ್ ಜೊತೆಗೆ ಹಾಕೊಂಡಿದ್ದಾರೆ ಅಷ್ಟೇ. ಈ ಈರುಳ್ಳಿಯಲ್ಲಿ ಸುಳಿ ಕೊರಕ ಬಾಧೆ ಅಂತ ಕಾಣ್ ಬರ್ತೈತೆ, ಅಂದ್ರೆ ಅವರು ಸುಳಿಗಳು ಏನಾಗ್ಬಿಡ್ತಾವ ಹವಾಮಾನದ ವೈಪರೀತ್ಯ, ಅಂದ್ರೆ ಈ ಮಂಜು ಹೊಗೆ ಮಂಜು ಅಂತ ಏನು ಬೀಳತ್ತಲ್ಲ ಅದರಿಂದ ತುದಿಗಳು ಕರಗಿ ವಂಕಾಯಿ ಬಿಡ್ತಾವ, ಆ ತರ ನಿಮ್ಮ ಈರುಳ್ಳಿಯಲ್ಲಿ ಏನಾದ್ರು ಆಗಿಲ್ಲ? ಯಾವ ತರ ಕಂಡು ಬಂದಿಲ್ಲ. ಅದಕ್ಕಾದ್ರೂ ಹೋಮಿಯೋ ಔಷಧಿಗಳನ್ನ ಏನಾದ್ರು ಸ್ಪ್ರೇ ಮಾಡಿದ್ರೆ? ಹೋಮಿಯೋ ಔಷಧ ಸ್ಪ್ರೇ ಮಾಡ್ತಾ ಇದ್ದೀವಿ, ಮೇಲೆ ಮೇಲೆ ಟಾನಿಕ್ ಔಷಧ ಕೊಡ್ತಾ ಇದ್ರು, ಅದ್ರ ಸ್ಪ್ರೇ ಮಾಡಿದೀವಿ ಒಂದ್ ಎರಡು ಸಲ ಸ್ಪ್ರೇ ಮಾಡಿದೀವಿ. ಅಂದ್ರೆ ಗಡ್ಡೆಗಳಲ್ಲಿ ವ್ಯತ್ಯಾಸ ಏನ ಕಾಣಬಹುದನ್ರಿ? ಗಡ್ಡೆಯಲ್ಲಿ ಇನ್ನ ಬೆಳೀತಾ ಇದ್ದಾರೆ, ಹತ್ತು ಹನ್ನೆರಡು ಬೇಕಾಗ್ತದೆ ಪೂರ್ಣ ಪ್ರಮಾಣ ಬೆಳಿಬೇಕಾದ್ರೆ. ಅಂದ್ರೆ ಈ ಮಳೆಯಿಂದಾಗಿ ಜಾಸ್ತಿ ಕೆಲವೊಂದಿಷ್ಟು ರೈತರ ಹೊಲಗಳಲ್ಲಿ ಅವು ಗಡ್ಡೆಗಳು ಏನದಾವಲ್ರಿ ಅವು ಕೆಟ್ಟ ಹೋಗ್ಯಾವ ನಿಮ್ಮ ಹೊಲದಲ್ಲಿ ಏನಾದ್ರೂ ಆಗಿಲ್ಲ? ಅದೊಂದು ಕಂಡು ಬಂದಿಲ್ಲ, ಅದು ಕೆಟ್ಟದ್ದು ಇದು ಯಾವ್ದು ಬಂದಿಲ್ಲ. ಅಂದ್ರೆ ನಿಮ್ ಹೊಲಗಳೆಲ್ಲ ಚೆನ್ನಾಗಿ ಚೆನ್ನಾಗಿದ್ದಾರೆ. ಈ ಮೆಣಸಿನಕಾಯಿಯಲ್ಲಿ ಏನಾದ್ರು ಅವು ಹೂ ಉದುರೋದು ಏನಾದ್ರೂ ಕಂಡು ಬಂತ ಇಲ್ಲ ಕರೆಕ್ಟ್ ಆಗಿ ಐತೆ ನಿಮ್ ಹೊಲದಲ್ಲಿ? ಇಲ್ಲ ಅದನ್ನ ಯಾವ್ದು ನಮ್ಗೆ ಇದು ಕಂಡು ಬಂದಿಲ್ಲ. ಅಂದ್ರೆ ಹೂ ಅದು ಏನು ಉದರಿಲ್ಲ, ಯಾವ್ದು ಕಾಯಿಗಳು ಚೆನ್ನಾಗಿ ಚೆನ್ನಾಗಿದ್ದಾರೆ. ಅದೇ ರೀತಿ ಜೋಳನು ಬಿತ್ತಿನ ಅಂತ ಹೇಳಿದ್ರಿ, ಈ ಜೋಳ ಯಾವ ರೀತಿ ತಾವು ಬಿತ್ತನೆ ಮಾಡಿದ್ರಿ? ಮೊದಲು ನಾವು ಉಳ್ಳಾಗಡ್ಡಿ ಹಾಕಿದ ನಂತರ ಸಾಲಿನ ನಡಬೇಕಿದ್ದಂತ ಜಾಗದಲ್ಲಿ ಜೋಳ ಬಿತ್ತಿದ್ರು, ನಂತರ ನಾವು ಸೈಕಲ್ ಎಡಿ ಹೊಡೆದು ಮಾಡಿ ಜೋಳ ಬಿತ್ತಿದ್ರು. ಅಂದ್ರೆ ಎರಡು ಈರುಳ್ಳಿ ಸಾಲಿನ ಮಧ್ಯದಲ್ಲಿ ಜೋಳ ಬಿತ್ತಿದ್ರಿ, ಅದಕ್ಕೂ ಬೀಜೋಪಚಾರ ಮಾಡಿದ್ರಿ? ಅದಕ್ಕೂ ಬೀಜೋಪಚಾರ ಆಗಿದ್ದಾರೆ. ಈಗ ಅದ ಬೆಳೆ ಯಾವ ರೀತಿ ಇದ್ದೀರಿ? ಅದು ಒಳ್ಳೆ ಪ್ರಮಾಣ ಬೆಳೀತಾ ಇದ್ದಾರೆ. ಈಗ ಪಕ್ಕದಲ್ಲಿ ಇದ್ದಂತ ರೈತರಿಂದ ಬೆಳೀತಾ ಇದ್ದಾರೆ, ನಮ್ದು ಮತ್ತೆ ಅವ್ರು ಒಂದೇ ಟೈಮ್ನಲ್ಲಿ ನಾವು ಇದು ಹಾಕಿದೀವಿ, ನಮ್ದು ಅದು ಕಂಪೇರ್ ಸೇಮ್ ಇದೆ ಈಗ ಬೆಳೆಯಲ್ಲಿ. ಅಂದ್ರೆ ಯಾವ ರೀತಿಯಾದ ತೊಂದರೆಗಳು ಇಲ್ಲ ಬೆಳೆಗಳು? ಈಗ ಯಾವ್ದು ತೊಂದರೆ ಆಗ್ತಾ ಇಲ್ಲ. ಗೋಧಿಯನ್ನ ಎಲ್ಲಿ ಬಿತ್ತಿದ್ರಿ? ಗೋಧಿಯಲ್ಲಿ ಒಂದಿಷ್ಟು ನಮ್ ಮಳೆ ಜಾಸ್ತಿ ಆಗಿದೆ, ಅಲ್ಲಿ ನೀರಿನ ಹರಿವೆ ಆಗಿದೆ, ಆ ಜಾಗದಲ್ಲಿ ತೊಗರಿ ಇದ್ದಂತದೆಲ್ಲ ತೊಗರಿದೆಲ್ಲ ಬೆಳೆ ನಾಶ ಆಯ್ತು, ಆ ಹರಿ ನೀರೇ ಹರಿದ ಜಾಗದಲ್ಲಿ ಖಾಲಿ ಇದ್ದಂತ ಜಾಗದಲ್ಲಿ ನಾವು ಗೋಧಿ ಹಾಕೊಂಡಿದ್ದೇವೆ. ಅಂದ್ರೆ ತೊಗರಿ ಒಣಗಿದ ಕಟ್ಟಿಗೆಗಳನ್ನ ಕಿತ್ತಾಕಿ ಅಲ್ಲಿ ನೀವು ಗೋಧಿಯನ್ನ ಬಿತ್ತನೆ ಮಾಡಿದ್ರಿ? ಸ್ವಚ್ಛ ಮಾಡಿ ಎಲ್ಲ ಮಾಡಿ ಅಲ್ಲಿ ನಾವು ಗೋಧಿ ಹಾಕೊಂಡಿದ್ದೇವೆ. ಆ ಗೋಧಿಯಲ್ಲಿ ನೀವು ಏನು ಹೋಮಿಯೋ ಔಷಧಿಗಳನ್ನ ಬಳಸಿದ್ರೆ? ಅಲ್ಲಿ ಹೋಮಿಯೋ ಔಷಧಿ ಇದೆ, ಅದಕ್ಕೂ ಎಲ್ಲ ಸಾವಯವದಲ್ಲಿ ಮಾಡ್ತಾ ಇದೀವಿ. ಸರ್, ಈ ತೊಗರಿ ಮತ್ತೆ ಈರುಳ್ಳಿ ಮತ್ತೆ ಮೆಣಸಿನಕಾಯಿಗಳಿಗೆ ತಾವು ಸ್ಪ್ರೇಗಳನ್ನು ಮಾಡ್ತಾ ಇದ್ರಿ ಅಂತ ಹೇಳಿದ್ರಿ, ಈ ಹೋಮಿಯೋ ಔಷಧಿಗಳನ್ನು ಬಳಸಿಕೊಂಡು ತಾವು ಕೈಪಂಪಿನಿಂದ ಸ್ಪ್ರೇ ಮಾಡ್ತಿದ್ರ ಅಥವಾ ಟ್ರಾಕ್ಟರ್ ಮುಖಾಂತರ ಸ್ಪ್ರೇ ಮಾಡ್ತಿದ್ರಿ? ಇಲ್ಲ, ನಾವು ಉಳ್ಳಾಗಡ್ಡಿಗಳನ್ನ ಕೈಪಂಪ್ನಿಂದ ಮಾಡಿದೀವಿ, ಅದಕ್ಕೆ ಸ್ಪ್ರೇ ಮಾಡಿರೋದು. ಕೈಪಂಪ್ ಮೊದಲು ಏನ್ ಮಾಡ್ಬೇಕು, ಮೊದಲಿಲ್ಲ ಅದ್ರಲ್ಲಿ ಪೆಸ್ಟಿಸೈಡ್ ಯೂಸ್ ಮಾಡಿ ಎಲ್ಲ ಮಾಡಿರ್ತಾರೆ, ಹಿಂಗಾಗಿ ಅದನ್ನ ಸ್ವಚ್ಛಾಗಿ ಪೆಸ್ಟಿಸೈಡ್ ಇರಲಾರ್ದಾಗಿ ನಾವು ಸ್ವಚ್ಛಾಗಿ ಮಾಡ್ಕೋಬೇಕನ್ನ ಕ್ಯಾನ್ ಅದಲ್ಲ, ನಂತರ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕನ್ನೆಲ್ಲ, ಯಾಕಂದ್ರೆ ಅದ್ರಲ್ಲಿ ಯಾವ್ದು ಪೆಸ್ಟಿಸೈಡ್ ಮಿಕ್ಸ್ ಇರಬಾರ್ದು, ಇದಕ್ಕೆ ಪೆಸ್ಟಿಸೈಡ್ ಮಿಕ್ಸ್ ಆದ್ರೆ ರಿಸಲ್ಟ್ ಬರಲ್ಲ ಅಂತ ಹೇಳಿದ್ರು. ಹಿಂಗಾಗಿ ನಾವು ಅದನ್ನ ಸರಿಯಾಗಿ ಕ್ಲೀನ್ ಮಾಡಿ ಎಲ್ಲ ಮಾಡಿ ಅದರಲ್ಲಿ ನಾವು ಔಷಧನ ಎಲ್ಲ ಹಾಕಿದ್ರು, ಅಂದ್ರೆ ಹೋಮಿಯೋ ಔಷಧನ ಹಾಕಿದ್ರು, ಅದರಲ್ಲಿ ಹಾಕಿ ಸ್ಪ್ರೇ ಮಾಡ್ಕೊಂಡಿದ್ರು. ಮುಂದೆ ತುಂಬಾ ಸಂತೋಷ ಸರ್, ತಾವು ವಿಶೇಷವಾಗಿ ಈ ಇಳುವರಿನ ಪಡೆಯುವ ಹಂತದಲ್ಲಿ ತಾವು ಇದ್ದೀರಿ, ಇನ್ನೂ ಹೆಚ್ಚಿನ ಬೆಳೆಗಳಲ್ಲಿ ಈ ಹೋಮಿಯೋ ಔಷಧಗಳನ್ನು ಬಳಸಬೇಕಂತೀರಾ? ಹೆಂಗ ನಮ್ಮ ರೈತರಿಗೆ ಕೇಳುವವರಿಗೆ? ಇಲ್ಲ, ನನಗೆ ಈ ಹೋಮಿಯೋ ಔಷಧ ಬಳಸೋದ್ರಿಂದ ಬಹಳ ಖುಷಿಯಾಗಿದೆ, ಯಾಕಂದ್ರೆ ಇದರಿಂದ ಯಾವ್ದು ರೈತರಿಗೆ ಆಯ್ತು ಬೆಳೆಗಾರ ಏನ್ ಮಾಡ್ತಾ ಇದಾರಲ್ಲ ಅವ್ರಿಗೆ ಯಾವ್ದು ಸೈಡ್ ಎಫೆಕ್ಟ್ ಇಲ್ಲ, ಇದಕ್ಕೆ ಇದು ನ್ಯಾಚುರಲಿ ಬರುವಂತ ಇದರಿಂದ ಯಾವ್ದೇ ನಿಮಗೆ ತೊಂದರೆ ಆಗೋದಿಲ್ಲ, ಹಿಂಗಾಗಿ ನಾವು ಇದ್ರ ಬಗ್ಗೆ ಬಹಳ ನನಗೆ ಖುಷಿ ಆಗ್ತಾ ಇದ್ದು. ಈ ಬೆಳೆ ಬೆಳೆಯೋದ್ರಿಂದ ರಾಸಾಯನಿಕವನ್ನು ಬಳಸದೆ ಸಾವಯವ ಮತ್ತು ಈ ಹೋಮಿಯೋ ಔಷಧಿಗಳನ್ನು ಬಳಸಿ ಬೆಳೆಗಳನ್ನು ತೆಗೆದು ವಿಷಮುಕ್ತವಾದಂತಹ ಒಂದು ಆಹಾರವನ್ನ ತೆಗಿಬೇಕಂತ ತಾವು ಹೇಳ್ತಾ ಇದ್ದೀರಿ. ತುಂಬಾ ಸಂತೋಷ ಸರ್. ನಮ್ಮ ರೈತರು ತಮ್ಮ ಜೊತೆ ಮಾತಾಡಬೇಕು, ನಿಮ್ಮ ಅನುಭವವನ್ನ ಅವರು ಕೇಳಬೇಕು ಅಂತಂದ್ರೆ ತಮ್ಮ ನಂಬರ್ ಕೊಡ್ತೀರಿ? 9448080 ಶ್ರೀಸಲ್ ಹಳಕಟ್ಟೆ ಅವರು ಹೇಳಿದಂತಹ ನಂಬರ್ ಅನ್ನು ನಾನು ಮತ್ತೊಮ್ಮೆ ಹೇಳ್ತೀನಿ, ತಾವು ಬರ್ಕೋಬಹುದು. 9448035720 ಈ ನಂಬರ್ ಕರೆ ಮಾಡಿ ಶ್ರೀಸಲ್ ಹಳಕಟ್ಟೆ ಅವರ ಜೊತೆ ಮಾತಾಡಿ ಅವರ ಅನುಭವವನ್ನ ತಾವು ಹಂಚ್ಕೋಬಹುದು. ಶ್ರೀಸಲ್ ಹಳಕಟ್ಟೆ ಅವರೇ, ಇಲ್ಲಿವರೆಗೆ ಬಂದು ತಮ್ಮ ಅನುಭವವನ್ನ ನಮ್ಮ ರೈತರೊಂದಿಗೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಪರವಾಗಿ ಹಾಗೂ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಈ ತನಕ ತೊಗರಿ, ಈರುಳ್ಳಿ ಹಾಗೂ ಮೆಣಸಿನಕಾಯಿ ಬೆಳೆಗಳಲ್ಲಿ ಹೋಮಿಯೋ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ತೊರ್ಶಾಳ ಗ್ರಾಮದ ರೈತರಾದ ಶ್ರೀಶೈಲ್ ಹಳಕಟ್ಟಿ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇನ್ನು ಮುಂದೆ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಮಹತ್ವ ಕುರಿತು ಕೃಷಿ ಉಪಕರಣಗಳ ಸಂಶೋಧಕರಾದ ಗಿರೀಶ್ ಭದ್ರಗೊಂಡ್ ಅವರೊಂದಿಗಿನ ಆತ್ಮೀಯ ಮಾತುಕತೆಯನ್ನು ಆಲಿಸೋಣ. ಆತ್ಮೀಯರೇ, ನಮ್ಮ ಜೊತೆ ಗಿರೀಶ್ ಭದ್ರಗೊಂಡ್ ಅವರು ಕೂಡ ಇದ್ದಾರ. ಇವತ್ತಿನ ಕಾರ್ಯಕ್ರಮದೊಳಗ ಶ್ರೀಸಲ್ ಹಳಕಟ್ಟೆ ಅವರು ಯಾವ ರೀತಿ ಹೋಮಿಯೋ ಕೃಷಿಯನ್ನ ಮಾಡುವುದಕ್ಕೆ ಒಪ್ಪಿಕೊಂಡ್ರು ಮತ್ತು ಅವರ ಯಾವ ರೀತಿಯ ಪ್ರಯೋಗ ಮಾಡಿದ್ದಾರೆ ಅನ್ನೋದರ ಬಗ್ಗೆ ಅವರದೇ ಆದಂತಹ ವಿಚಾರಗಳನ್ನ ಈಗ ಅವರಿಂದ ಕೇಳೋಣ. ನಮಸ್ಕಾರ ಗಿರೀಶ್ ಅವರೇ. ನಮಸ್ಕಾರ. ಮೊದಲನೇದಾಗಿ ಶ್ರೀಸೈಲ್ ಅವರು ನಮಗೆ ಸುಮಾರು ಒಂದು 15-20-30 ವರ್ಷದಿಂದ ಪರಿಚಯ. ಅವರು ಮೊದಲೇ ಒಂದು ಎಲೆಕ್ಟ್ರಾನಿಕ್ಸ್ ಬಿಡಿ ಭಾಗಗಳನ್ನ ಮಾರ್ತಿದ್ರು. ಆವಾಗಿಂದ ನಾವು ಅವ್ರ ಜೊತೆ ಸಂಪರ್ಕ ಬಂದ್ ನಮ್ ಯಾವಾಗ್ಲೂ ಒಂದ್ ಏನೋ ಒಂದು ಪ್ರಾಜೆಕ್ಟ್ ಮಾಡ್ಬೇಕು ಏನ್ರ ಮಾಡ್ಬೇಕಂತ ಹೇಳಿ ಅವ್ರ ಸಂಪರ್ಕದಲ್ಲಿ ಇದ್ದಾಗ ಬರೀ ಅವ್ರ ಜೊತೆ ಏನ್ರ ಒಟ್ಟು ರಿಸರ್ಚ್ ಓರಿಯೆಂಟೆಡ್ ಡಿಸ್ಕಷನ್ ಅದು ಮಾಡ್ತಾ ಇದ್ದೇವೆ. ಅವಾಗಿಂದ ಪರಿಚಯ ಆಗಿದ್ದು. ನಂತರ ದಿನಗಳಲ್ಲಿ ನಾವು ಬೆಂಗಳೂರಿಗೆ ಶಿಫ್ಟ್ ಆಗಿ ಅಲ್ಲಿ ವರ್ಕ್ ಮಾಡಿ ಆಮೇಲೆ ಹೊಳ್ಳಿ ಮರುಳಿ ಗೂಡಿಗೆ ತಂದಂಗ ಬಿಜಾಪುರಕ್ಕೆ ಬಂದೇವಿ. ಬಂದಿಂದ ಕೃಷಿದಲ್ಲಿ ಏನೋ ಮಾಡಬೇಕು ಅಂತ ಹೇಳಿ ಕೃಷಿ ಅಗ್ರಿಕಲ್ಚರ್ ಅಗ್ರಿ ಸ್ಟಾರ್ಟ್ಅಪ್ ಅದು ಮಾಡಿ ಕೃಷಿಗೆ ಸಂಬಂಧಪಟ್ಟ ಕೆಲವೊಂದ ರೈತರಿಗೆ ಅನುಕೂಲ ಆಗದಂತ ಯಂತ್ರೋಪಕರಣಗಳನ್ನ ತಯಾರು ಮಾಡ್ತಾ ಅದ್ರ ಜೊತೆಗೆ ವಿಷಮುಕ್ತ ಆಹಾರದ ಕಡೆ ಇದನ್ನ ಮಾಡ್ಬೇಕಂತ ಹೇಳಿ ಹೋಮಿಯೋ ಕೃಷಿನೂ ಕೂಡ ಸ್ಟಾರ್ಟ್ ಮಾಡಿಸಿ ಅವರಿಗೆ ಸಾಕಷ್ಟು ಕೃಷಿ ಬಗ್ಗೆ ಹೇಳ್ತಿದೆ. ಸರ್, ನೀವು ಅಗ್ರಿಕಲ್ಚರ್ ಮಾಡ್ರಿ, ಒಂದು ಸ್ವಲ್ಪ ಸ್ವಲ್ಪನೇ ಮಾಡ್ರಿ, ನಿಮ್ದು ಆಲ್ರೆಡಿ ಐತೆ ಅಗ್ರಿಕಲ್ಚರ್, ಬಟ್ ಏನ್ರ ತೋಟಗಾರಿಕೆ ಅಂತ ಇಂಥದ್ದು ಮಾಡುತ್ತೆ ಹೇಳ್ಕೊಂಡು ಬರ್ತಾ ಇದ್ದೆ. ಬಟ್ ಈ ವರ್ಷದಿಂದ ಅವರು ಮಾಡಾಕತ್ತಾರ ಕೃಷಿ. ಮೊದಲನೇ ವರ್ಷದಿಂದ ಪ್ರತಿಯೊಂದನ್ನು ಈಗ ಏನಾಗ್ತೈತಿ, ಮೊದಲನೇ ಸಲ ಕೃಷಿ ಮಾಡಬೇಕಾದ್ರೆ ಎಲ್ಲಾ ರೀತಿ ಅನುಭವ ಬೇಕಾಗ್ತದ. ಇವತ್ತು ನಮ್ಮದೊಬ್ಬರದೇ ನಡೆಯಂಗಿಲ್ಲ, ಆಜುಬಾಜು ರೈತರದ ಅನುಭವ ತಗೋಬೇಕು. ಆಮೇಲೆ ಕೃಷಿಗೆ ಸಂಬಂಧಪಟ್ಟ ವಾತಾವರಣ ಮತ್ತ ಪ್ರತಿಯೊಂದು ಇದರ ಬಗ್ಗೆನೂ ಮಾಹಿತಿ ತಗೊಂಡು ಕೃಷಿ ಮಾಡ್ಬೇಕಲ್ಲ. ಹಂಗಾಗಿ ಅವರು ಕೆಲವೊಂದು ಯಾವ ರೀತಿ ಬೆಳಿಬೇಕು, ಏನ್ ಮೆಡಿಸಿನ್, ನಾನು ಅವರಿಗೆ ಸಜೆಷನ್ ಮಾಡಿದೆ. ಮೊದಲನೇದಾಗಿ ಅವ್ರು ವೆರಿ ಇಂಟ್ರೆಸ್ಟ್ ಹತ್ತಂದ್ರೆ ಅವರು ಕೆಮಿಕಲ್ ಫ್ರೀ ಮಾಡಬೇಕು, ವಿಷಮುಕ್ತ ಆಹಾರ ಬೆಳಿಬೇಕು. ಕೆಮಿಕಲ್ ಹಾಕಿ ಎಲ್ಲರೂ ಬೆಳಿಬಹುದು, ಕೆಮಿಕಲ್ ಹಾಕ್ತಾರ ಇದು ಮಾಡ್ತಾರ, ಬಟ್ ಕೆಮಿಕಲ್ ರಹಿತ ಬೆಳೆದ್ರಿಂದ ಭೂಮಿ ಜೀವ ಕಾಪಾಡದಂಗ ಆಗ್ತೈತಿ. ಮತ್ತ ಅದನ್ನ ಬೆಳೆದ ತಿನ್ನೋಸ್ರು ವಿಷಮುಕ್ತ ಆಹಾರ ಕೊಟ್ಟ ಅಂದ್ರೆ ಭೂಮಿಗೆ ವಿಷವನ್ನು ಉಣಿಸಬಾರದು ಅನ್ನುವಂತ ಗುಣ ಅವರಲ್ಲಿ ಐತಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅವರು ನಾವು ಕೂಡಿಸಿ ಅದನ್ನ ಸ್ಟಾರ್ಟ್ ಮಾಡಿದೀವಿ. ಈಗ ಹೋಮಿಯೋ ಕೃಷಿ ಅವರು ತೊಗರಿ, ಗೋಧಿ, ಜೋಳ, ಈರುಳ್ಳಿ, ಮೆಣಸಿನಕಾಯಿ ಇದಕ್ಕೆಲ್ಲ ಬಳಸ್ತಾ ಇದ್ದಾರೆ. ಮತ್ತೆ ಪ್ರತಿಯೊಂದು ಅವರು ಅಪ್ಡೇಟ್ಸ್. ನಮ್ಮ ಹೋಮಿಯೋ ಮೆಡಿಸಿನ್ ಹೆಂಗಂದ್ರೆ ಈಗ ಅಂಗಡಿಯಾಗ ಹೋಗಿ ಔಷಧ ತೊಗೊಂಬಂದಿರ್ತಾರೆ, ತೊಗೊಂಬಂದಿಂದ ಕಂಟಿನ್ಯೂ ಅವರಿಗೆ ಔಷಧ ಅಂಗಡಿಯವ್ರು ಫಾಲೋಅಪ್ ಮಾಡಿ ಹೊಡೆದಿವ್ರಿ ಮತ್ತೆ ಹೊಡಿಬೇಕು ಏನೋ ಅಂತ ಕೇಳಿದ್ರೆ ಅವ್ರು ರೆಸ್ಟ್ ಸರಿಯಾಗಿ ಇದನ್ನ ಮಾಡ. ಇಲ್ಲಿ ನಾವೇನ್ ಮಾಡ್ತೀವಿ, ಪ್ರತಿಯೊಂದು ವಾಟ್ಸ್ಆಪ್ನ ಫೋಟೋ ಕಳಿಸ್ತಾರ ನಮ್ಗೆ, ಅದ್ರದ್ದು ಏನದ ಏನ್ ನಾವು ನೋಡ್ತೀವಿ, ಸಾಧ್ಯ ಆದ್ರೆ ಹೋಗಿ ಬರ್ತೀವಿ ಅಂದ್ರೆ. ಇದ್ರ ಜೊತೆಗೆ ನಾವು ಅವರಿಗೆ ಹೇಳ್ಕೊಡೋದಕ್ಕಿಂತ ಅವರಿಗೆ ಕಳಿಸ್ಕೊಡ್ತಾ ಇದೀವಿ, ಇದನ್ನ ಹಿಂಗ್ ಮಾಡಿದ್ರೆ ಹಿಂಗ್ ಆಕೈತಿ, ಹಿಂಗ್ ಮಾಡಿದ್ರೆ ಹಿಂಗ್ ಆಕದ ಅಂತೇಳಿ. ಆ ನಿಟ್ಟಿನಲ್ಲಿ ಅವರು ವೆರಿ ಇಂಟ್ರೆಸ್ಟಿಂಗ್. ಅವ್ರು ಆಕ್ಚುಲಿ ತುಂಬಾ ಬಿಜಿ, ಅವರು ಬಿಸ್ನೆಸ್ ಮಾಡ್ತಾರ, ಈ ಕಡೆ ಅಗ್ರಿಕಲ್ಚರ್ ಮಾಡ್ತಾರ, ಬಟ್ ಎರಡು ಕಡೆ ಟೈಮ್ ಕೊಡೋದು ಅಷ್ಟು ಸರಳ ಅಲ್ಲ. ಆದ್ರೂ ಅವ್ರು ಭಾರಿ ಎಫರ್ಟ್ ಕೊಟ್ಟು ಅಟ್ಲೀಸ್ಟ್ ಸಂಡೇ ಸೂಟಿ ಅದನ್ನಿಸೋದಕ್ಕೆ ಅವ್ರು ಹೊಲದಾಗ ವರ್ಕ್ ಮಾಡಿ ಇದನ್ನ ಮಾಡ್ತಾರೆ. ಕೃಷಿ ಕಡೆ ಸಾಕಷ್ಟು ಒಲವು ಐತಿ. ಅದಕ್ಕೆ ಅದೇ ನಿಟ್ಟಿನಲ್ಲಿ ವಿಷಮುಕ್ತ ಆಹಾರ ಬೆಳಿಲಿ, ಒಂದು ವಿಷಮುಕ್ತ ಆಹಾರ ತಾವ ಬೆಳಿದಲ್ದೇನೆ ಬೇರೆಯವರಿಗೂ ವಿಷಮುಕ್ತ ಆಹಾರ ಉಣಬಡಿಸುವಂತವ್ರಾಗ್ಲಿ ಅಂತ ಹೇಳಿ ಅದಕ್ಕೆ ಅವರು ಶ್ರೀಸೈಲ್ ಅದು ನಮ್ದು ಜಾಸ್ತಿ. ಇವತ್ತು ಟೆಕ್ನಾಲಜಿ ಆಗಿರ್ಬೋದು, ಇವತ್ತು ಕೃಷಿ ಆಗಿರ್ಬೋದು, ಪ್ರತಿಯೊಂದ್ರಲ್ಲಿ ಏನೇ ಇದ್ರೂ ನಾವು ಹಂಚುವಂತೀವಿ, ಶೇರ್ ಮಾಡ್ತೀವಿ. ಮತ್ತೆ ಅವರಲ್ಲಿನೂ ಸಾಕಷ್ಟು ಈ ಸಿವಿಲ್ ಹಾರ್ಡ್ವೇರ್ ಶಾಪ್ ಅದ, ಸಿವಿಲ್ ಅದ, ಪ್ರತಿಯೊಂದು ಏನೇ ಇನ್ಫಾರ್ಮೇಶನ್ ಬೇಕಾದ್ರೂ ಅವ್ರು ನಮಗ್ ಸಜೆಸ್ಟ್ ಮಾಡ್ತಾರ, ನಮಗ್ ಗುರ್ತಿದ್ದು ನಾವು ಅವ್ರಿಗೆ ಸಜೆಸ್ಟ್ ಮಾಡ್ತೀವಿ. ಅದಕ್ಕೆ ಆ ನಿಟ್ಟಿನಲ್ಲಿ ಅವರು ಹೊಸ ಕೃಷಿ ಸ್ಟಾರ್ಟ್ ಮಾಡ್ಯಾರ ಈ ವರ್ಷದಿಂದ. ಇನ್ನು ಮುಂದಿನ ದಿನಗಳಲ್ಲಿ ಅವ್ರು ಹೆಚ್ಚೆಚ್ಚಿನ ತಿಳ್ಕೊಂಡು ಅವರು ಮಾರ್ಗದರ್ಶನ ಕೊಡ್ಲಿ, ಅವರು ಹೊಸ ಹೊಸ ಮಾಡ್ಲಿ ಅಂತ ಹೇಳಿ ಹಾರೈಸಿ, ಕೃಷಿ ಬಗ್ಗೆ ಏನಾದರೂ ಮಾಹಿತಿ ಬೇಕಾದ್ರೆ ನನ್ನ ದೂರವಾಣಿ ಸಂಖ್ಯೆ 9902133996 ಈ ನಂಬರ್ಗೆ ಕರೆ ಮಾಡಬಹುದು. ಕೃಷಿ ಯಂತ್ರೋಪಕರಣ ಬಗ್ಗೆ ಮಾಹಿತಿ ಆಗಲಿ ಹಾಗೂ ಹೋಮಿಯೋ ಮೆಡಿಸಿನ್ ಬಗ್ಗೆ ಮಾಹಿತಿ ಬೇಕಾದರೂ ರೈತರು ಈ ನಂಬರ್ಗೆ ಸಂಪರ್ಕ ಮಾಡಬಹುದು. ಆತ್ಮೀಯರೆ, ಶ್ರೀಶೈಲ ಹೊಳಕಟ್ಟೆಯವರು ಏನು ಇವತ್ತು ವಿಷಮುಕ್ತವಾದಂತಹ ಒಂದು ಆಹಾರ ಪದ್ಧತಿಯನ್ನು ಅಳವಡಿಸಿಕೊಳ್ಳುವಂತಹ ಒಂದು ವಿಚಾರಕ್ಕೆ ತಮ್ಮನ್ನ ತಾವು ಹೋಮಿಯೋ ಕೃಷಿಗೆ ಅಳವಡಿಸಿಕೊಂಡಿದ್ದಾರೆ. ಅದೇ ರೀತಿ ತಾವು ಕೂಡ ಅವರನ್ನ ಸಂಪರ್ಕ ಮಾಡಿ ಅವರ ಜೊತೆಗೆ ವಿಚಾರ ವಿನಿಮಯ ಮಾಡಿ ಅವರ ಅನುಭವವನ್ನು ಕೂಡ ತಾವು ಪಡೆದು ಇಂತಹ ಪ್ರಯೋಗದೊಳಗೆ ತಮ್ಮನ್ನು ತಾವು ತೊಡಗಿಸಿಕೊಂಡ್ರೆ ಒಳ್ಳೇದಾಗ್ತದ ಅನ್ನುವಂತಹ ಒಂದು ವಿಚಾರದ ಜೊತೆಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಈ ತನಕ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಮಹತ್ವ ಕುರಿತು ಕೃಷಿ ಉಪಕರಣಗಳ ಸಂಶೋಧಕರಾದ ಗಿರೀಶ್ ಭದ್ರಗೊಂಡ್ ಅವರೊಡನೆ ನಡೆಸಿದ ಆತ್ಮೀಯ ಮಾತುಕತೆಯನ್ನ ಕೇಳಿದಿರಿ. ಮಾತುಕತೆಯನ್ನ ನಡೆಸಿಕೊಟ್ಟವರು ಸಿದ್ರಾಯ್ ಎನ್ ಸಾಳುಂಕೆ. ಈಗ ಕೇಳೋಣ ಒಂದು ಕೃಷಿ ಹಾಡು.